ಯಾಕೆ ಮೂಕನಾದೋ ಗುರುವೆನೆ, ಯಾಕೆ ಮೂಕನಾದೋ ಗುರುವೆನೆ, ಯಾಕೆ ಮೂಕನಾದೋ ಗುರುವೆನೆ, ಯಾಕೆ ಮೂಕನಾದಿ ಲೋಕ ಪಾಲಕ ಎಲ್ಲ ಸಾಕುವರಾರಯ ಸೀತರ ರಾಘವೇಂದ್ರ, ಯಾಕೆ ಮೂಕನಾದೋ ಗುರುವೆನೆ, ಯಾಕೆ ಮೂಕನಾದೋ ಗುರುವೆನೆ. ಹಿಂದಕ್ಕೆ ನೀಯನ್ನ ಮುಂದೆ ತುಳಿದಾಡಿದಿ, ಮಂದಿಯೊಳಗೆ ಎನ್ನ ಮುಂದನ್ನ ಮಾಡಿದಿದ, ಬೇಕಾಗದಿದ್ದರೆ ಇನ್ಯಾಕೆ ಕೈಯನ್ನು ಬಿಡಿದೆ, ಕಾಕು ಜನರೊಳೆನಾದು ಕಿಬಿಟ್ಟು ನೀನು, ಯಾಕೆ ಮೂಕನಾದೋ ಗುರುವೆನೆ, ಯಾಕೆ ಮೂಕನಾದೋ ಗುರುವೆನೆ, ಯಾಕೆ ಮೂಕನಾದಿ ಲೋಕ ಬಾಲಕೆಯನ್ನ ಸಾಕುವರಾರಯ ಶ್ರೀಕರ ರಾಘವೇಂದ್ರ, ಯಾಕೆ ಮೂಕನಾದೋ ಗುರುವೆನೆ, ಯಾಕೆ ಮೂಕನಾದೋ ಗುರುವೆನೆ. ಈಗ ಪಾಲಿಸಿದರೆ ಜೋಗಿ ಕುಲವರ್ಯ, ಈಗ ಪಾಲಿಸಿದರೆ ಜೋಗಿ ಕುಲವರ್ಯ, ರಾಘವೇಂದ್ರನೇ ಭವ ಸಾಗುವ ಗಂಗಯ್ಯ, ನಿನ್ನಂಥ ಕರುಣಿಲ್ಲ ಎನ್ನಂಥ ಕೃಪಣಿಲ್ಲ, ತನ್ನ ಮಹಿಮನು ನೀನು ಬಿಟ್ಟಿದ, ಯಾಕೆ ಮೂಕನಾದೋ ಗುರುವೆನೆ, ಯಾಕೆ ಮೂಕನಾದೋ ಗುರುವೆನೆ, ಯಾಕೆ ಮೂಕನಾದೋ ಗುರುವೆನೆ, ಯಾಕೆ ಮೂಕನಾದೋ ಗುರುವೆನೆ. ನಿನ್ನಂಥ ಕರುಣಿಲ್ಲ ಎನ್ನಂಥ ಕೃಪಣಿಲ್ಲ, ನಿನ್ನಂಥ ಕರುಣಿಲ್ಲ ಎನ್ನಂಥ ಕೃಪಣಿಲ್ಲ, ಕನ್ನ ಮಹಿಮನು ನೀ ಎನ್ನನು ಬಿಟ್ಟಿದ, ಜನನಿಯು ನೀನಗೆ ಎನ್ನ ಜನಕನಯ್ಯ, ಮನ್ನಿಸೋ ನೀನಿತ್ತಾನ ಶರಣನಯ್ಯ, ಯಾಕೆ ಮೂಕನಾದೋ ಗುರುವೆನೆ, ಯಾಕೆ ಮೂಕನಾದೋ ಗುರುವೆನೆ, ಯಾಕೆ ಮೂಕನಾದಿ ಲೋಕ ಪಾಲಕಯ್ಯ ಸಾಕುವರಾರಯ ಶ್ರೀಕರ ರಾಘವೇಂದ್ರ, ಯಾಕೆ ಮೂಕನಾದೋ ಗುರುವೆನೆ, ಯಾಕೆ ಮೂಕನಾದೋ ಗುರುವೆನೆ. ಎಂದಿಗಾದರೂ ನಿನ್ನ ಹೊಂದಿಕೊಂಡವನಲ್ಲೋ, ಇಂದು ನೀ ಬಿಟ್ಟರೆ ನಮೂಗೆ ಕಾಯುವರೋ, ನಾಥನು ನೀ ಅನಾಥನು ನಾನೆಯ, ಪಾತಕರರಿ ಜಗನ್ನಾಥ ವಿಠಲದಾತ, ಯಾಕೆ ಮೂಕನಾದೋ ಗುರುವೆನೆ, ಯಾಕೆ ಮೂಕನಾದೋ ಗುರುವೆನೆ, ಯಾಕೆ ಮೂಕನಾದಿ ಲೋಕ ಪಾಲಕ ಎಲ್ಲ ಸಾಕುವರಾರಯ ಶ್ರೀಕರ ರಾಘವೇಂದ್ರ ಯಾಕೆ ಮೂಕನಾದೋ ಗುರುಬೇನಿ ಯಾಕೆ ಮೂಕನಾದೋ ಮೂಕನಾದೋ ಮೂಕನಾದೋ